ಏನವ ನಿಮ್ಮ ಮನಿ ನೀರಿನ ಬಣ್ಣ ಮಣ್ಣಿನ ಬಣ್ಣ ಅದಲ್ಲ. ಮಳಿಗಾಲ ಬಂತಲ್ಲೋ, ಹೊಸ ನೀರು. ಈ ನೀರು ಕುಡಿಯಾಕ ಯೋಗ್ಯ ಅದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಬೇಕು. ಅದ್ಯಾರು ಮಾಡ್ಲಿಕ್ಕತ್ತಾರ? ನೀರಿನ ಗುಣಮಟ್ಟ ಪರೀಕ್ಷೆಗಂತ ಸರ್ಕಾರದವರು ಪ್ರಯೋಗಾಲಯ ಮಾಡ್ಯಾರ. ಅದ್ರ ಸಹಾಯವಾಣಿ ಅದ, ಫೋನ್ ಮಾಡಲ್ಲ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೋತೃಗಳೇ, ಸುತ್ತಮುತ್ತಲ ಪರಿಸರವನ್ನ ನಾವು ಸ್ವಚ್ಛವಾಗಿಟ್ಕೊಳ್ಬೇಕು ಅಂತ ನಾವು ನೀವೆಲ್ಲ ಮಾತಾಡ್ತೇವೆ. ಆದ್ರೆ ಅದಕ್ಕೆ ತಕ್ಕ ಹಾಗೆ ನಾವು ನಡ್ಕೊಳ್ತೇವ? ಪ್ಲಾಸ್ಟಿಕ್ ತೊಟ್ಟೆ, ಬಿಸ್ಕೆಟ್ ಪ್ಯಾಕೆಟ್, ಹಾಲಿನ ಪ್ಯಾಕೆಟ್, ಪ್ಲಾಸ್ಟಿಕ್ ಮತ್ತೆ ಗಾಜಿನ ಬಾಟ್ಲುಗಳು, ಇವನ್ನೆಲ್ಲ ನಮ್ ಜನ ರಸ್ತೆ ಬದಿಯಲ್ಲೇ ಎಸಿತಾರಲ್ಲ, ಆಗ ನಾವು ಯಾವತ್ತಾದ್ರೂ ವಿರೋಧ ಮಾಡಿದೀವ? ಪ್ರವಾಸಿಗರು ಬಂದಾಗ ಅಲ್ಲಲ್ಲೇ ಕಸ ಎಸಿತಾರಲ್ಲ, ನಾವ್ ಯಾಕೆ ಸುಮ್ಮನಿರ್ತೇವೆ ನೋಡ್ಕೊಂಡು? ನಮ್ಮ ಆರೋಗ್ಯ ಮತ್ತೆ ಸಾರ್ವಜನಿಕ ಹಿತಕ್ಕಾಗಿ ಪರಿಸರ ತಜ್ಞರು, ಇಲಾಖೆಗಳು, ಸ್ವಯಂ ಸೇವಾ ಸಂಸ್ಥೆಗಳು ಪರಿಸರದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿದ್ರು, ನಮ್ಗ್ಯಾಕೆ ಇನ್ನೂ ಈ ಬಗ್ಗೆ ಪ್ರಾಮಾಣಿಕ ಜಾಗೃತಿ ಮೂಡ್ತಾ ಇಲ್ಲ? ಇದು ಪ್ರಜ್ಞಾವಂತರಾದ ನಾವು ಚಿಂತಿಸಬೇಕಾದ ಗಂಭೀರ ವಿಚಾರ ಅಲ್ವಾ?